ಕರಿ ವರ ಭಯ ಕರಿ ಸೌಂದರ್ಯ ರತ್ನ ಕರಿ ನಿರ್ಧೂತಾಖಿಲ ಘೋರ ಪಾವನ ಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನ ಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನಪೂರ್ಣೇಶ್ವರಿ ನಾನಾರತ್ನ ವಿಚಿತ್ರ ಭೂಷಣ ಕರಿ ಹೇಮಾಂಬರಾಡಂಬರಿ ಮುಕ್ತಾಹಾರ ವಿಲಂಬ ಮಾನ ವಿಲಸತ್ ವಕ್ಷೋಜ ಕುಂಭಾಂತರಿ ಕಾಶ್ಮೀರಾಗರು ವಾಸಿತ ರುಚಿಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಕರಿ ರಿಪುಕ್ಷಯ ಕರಿ ಧರ್ಮೈಕ್ಯ ನಿಷ್ಠಾ ಕರಿ ಚಂದ್ರಾರ್ತಾನಲ ಭಾಸಮಾನ ಲಹರಿ ತ್ರೈಲೋಕ್ಯ ರಕ್ಷಾ ಕರಿ ಸರ್ವೈಶ್ವರ್ಯ ಕರಿ ತಪ ಫಲ ಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಕೈಲಾಸಾಚಲ ಕಂದರಾಲಯ ಕರಿ ಗೌರಿ ಹ್ಯುಮಾಶಾಂಕರಿ ಕೌಮಾರಿ ನಿಗಮಾರ್ಥ ಗೋಚರ ಕರಿ ಓಂಕಾರ ಬೀಜಾಕ್ಷರಿ ಮೋಕ್ಷದ್ವಾರ ಕವಾಟ ಪಾಠನ ಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ದೃಶ್ಯ ವಿಭೂತಿ ವಾಹನ ಕರಿ ಬ್ರಹ್ಮಾಂಡ ಭಾಂಡೋಧರಿ ಲೀಲಾ ನಾಟಕ ಸೂತ್ರ ಖೇಲನ ಕರಿ ವಿಜ್ಞಾನ ದೀಪಾಂಕುರಿ ಶ್ರೀ ವಿಶ್ವೇಶ ಮನ ಪ್ರಸಾದನ ಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಆದಿಕ್ಷಾಂತ ಸಮಸ್ತ ವರ್ಣನ ಕರಿ ಶಂಭು ಪ್ರಿಯೇ ಶಾಂಭವಿ ಕಾಶ್ಮೀರ ತ್ರಿಪುರೇಶ್ವರಿ ತ್ರಿನಯನಿ ವಿಶ್ವೇಶ್ವರಿ ಶರ್ವರಿ ಸ್ವರ್ಗದ್ವಾರ ಕವಾಟ ಪಾಠನ ಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಜನೇಶ್ವರಿ ಜಯ ಕರಿ ಮಾತಾ ಕೃಪಾ ಸಾಗರಿ ವೇಣಿ ನೀಲ ಸಮಾನ ಕುಂತಲ ಧರಿ ನಿತ್ಯಾನ್ನದಾನೇಶ್ವರಿ ಸಾಕ್ಷಾನ್ ಮೋಕ್ಷ ಕರಿ ಸದಾ ಶುಭ ಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ದೇವಿ ಸರ್ವ ವಿಚಿತ್ರ ರತ್ನ ರಚಿತ ದಾಕ್ಷಾಯಣಿ ಸುಂದರಿ ವಾಮಾಸ್ವಾದುಪಯೋಧರಾತ್ರಿಯ ಕರಿ ಸೌಭಾಗ್ಯ ಮಾಹೇಶ್ವರಿ ಭಕ್ತಾಭೀಷ್ಟ ಕರಿ ಸದಾ ಶುಭ ಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಕಾನಲ ಕೋಟಿ ಕೋಟಿ ಸದೃಶಿ ಚಂದ್ರಾಂಶು ಬಿಂಬಾಧರಿ ಚಂದ್ರಾರ್ಕಾಗ್ನಿ ಸಮಾನ ಕುಂಡಲ ಧರಿ ಚಂದ್ರಾರ್ಕ ವರ್ಣೇಶ್ವರಿ माला पुस्तक पाश अंकुशधरि काशी पुराधीश्वरी दीक्षां देहि कृपावलम्बन करी माता अन्नपूर्णेश्वरी क्षत्रत्राणकरी महाभयकरी माता कृपा सागरी साक्षान्मोक्षकरी सदाशिवकरी विश्वेश्वरी श्रीधरी दक्षाक्रंदकरी निरामयकरी काशीपुराधीश्वरी दीक्षां देहि कृपावलम्बन करी माता अन्नपूर्णेश्वरी अन्नपूर्णे सदा पूर्णे शंकर प्राणवल्लभे ज्ञान वैराग्य सिद्ध्यर्थं भिक्षां देहि च पार्वती माता च पार्वती देवी पिता देवो महेश्वरः बांधवा शिव भक्ताश्च स्वदेशो भुवनत्रयम्।